ಯಾಕೆ ಇವರಿಗೆ ಗಿಡ ಹಚ್ಚು ಗೌಡ ಅಂತ ಕರೀತಾರೆ, ಜೊತೆಗೆ ಪರಿಸರ ಬಗ್ಗೆ ಯಾಕಿಷ್ಟು ಅಪಾರವಾದಂಥ ಒಂದು ಕಾಳಜಿಯನ್ನು ಹೊಂದಿದ್ದಾರೆ? ಇತ್ತೀಚೆಗೆ ಅವರು ಸಾಕಷ್ಟು ಸ್ವಯಂ ಉದ್ಯೋಗಕ್ಕಾಗಿ ಹೋರಾಟ ಮಾಡಿ ಅಲ್ಲೇ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ ಬಂದು ನಂತರ ತಮ್ಮದೇ ಆದಂಥ ಒಂದು ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡಿ ತಮ್ಮ ಕಾಲ ಮೇಲೆ ನಿಂತು ಪರಿಸರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ರವಿಗೌಡರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಆಯಿತು ಯುವಕರೊಂದಿಗೆ ಹಂಚ್ಕೋತಿದ್ದಾರೆ. ಬನ್ನಿ ಅವರ ವಿಚಾರವನ್ನು ಕೇಳುವಂಥ ರವಿಗೌಡ್ರೆ ನಮಸ್ಕಾರ ತಮಗೆ. ಹಾಂ ನಮಸ್ಕಾರ ಸರ್. ಹೇಳಿ ರವಿಗೌಡ್ರೆ, ತಮಗೆ ಈ ಭಾಗದಲ್ಲೆಲ್ಲ ಕರಿತಾ ಇದ್ದಾರೆ ಹೆಸರು ಗಿಡ ಹಚ್ಚು ಗೌಡ, ಗಿಡ ಹಚ್ಚು ಗೌಡ ಅಂತ ಯಾರನ್ನೇ ಕೇಳಿದ್ರು ಇಲ್ಲ ನಮಗೆ ರವಿಗೌಡ ಇಲ್ಲರಿ, ಓ ಆ ಗಿಡ ಹಚ್ಚು ಗೌಡನ್ರಿ ಅಂತೇಳಿ ಅಂತಿರ್ತಾರೆ. ಏನಿದು ವಿಶೇಷವಾದಂಥ ನಿಮಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಗಿಡ ಹಚ್ಚು ಗೌಡ ಅಂತೇಳಿ? ಅವರು ಪ್ರೀತಿ ಅಭಿಮಾನದಿಂದ ಈ ಥರ ಒಂದು ಕರೀತಾರೆ, ಒಳ್ಳೆಯದೇ ಸರ್. ಯಾಕಂದರೆ ನಂದೊಂದು ಈ ಒಂದು ಸಮಾಜದಾಗ ಒಂದು ಗಿಡ ಹಚ್ಚೋ ಒಂದು ಹುಮ್ಮಸ್ಸು ಸರ್, ಪರಿಸರದ ಬಗ್ಗೆ ಒಂದು ಭಾಳ ಕಾಳಜಿ. ನಾನೊಂದು ಪರಿಸರ ಪ್ರೇಮಿ ಆಗಬೇಕಂತೇಳಿ ಭಾಳ ಒಂದು ದಿವಸದಿಂದ ಕನಸು ಕಂಡಿದ್ದೆ. ಯಾಕಪ್ಪ ಅಂತಂದರೆ ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ನಾವು. ಈ ಕೃಷಿ ಕುಟುಂಬದಿಂದ ಬಂದಂಥ ನಾವು ನಮಗೆ ಸುಮಾರು ಒಂದು 10-12 ವರ್ಷದ ಹಿಂದೆ ನಮ್ಮ ತಂದೆಯವರು ಸ್ವಲ್ಪ ಕೃಷಿ ಬಗ್ಗೆ ಜವಾಬ್ದಾರಿ ಕೊಟ್ಟಾಗ ಈ ಕೃಷಿ ಮಾಡಬೇಕಾದ್ರೆ ಅದರಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ವು, ಸಣ್ಣ ಪುಟ್ಟ ಸಮಸ್ಯೆಗಳು, ಏನೋ ಒಂದು ಹಣಕಾಸಿಂದು ಲೇಬರ್ದು ಏನಾದರೂ ಹಂಗೆ ನಿರ್ವಹಣೆ ಮಾಡ್ಕೊಂಡು ಹೊಂಟಿದ್ವಿ. ಎಲ್ಲವಷ್ಟು ಮಾಡಿದ್ಮೇಲೆ ಅಚ್ಚುಕಟ್ಟಾಗಿ ಬೆಳೆ ಬಂದಾಗ ಮಳೆ ಕೊರತೆ ಆಯಿತು. ಮಳೆ ಬರದೆ ಸುಮಾರು 2-3 ವರ್ಷ ನಾವು ಬೆಳೆದಂಥ ಬೆಳೆ ಒಣಗ್ತಾ ಇತ್ತು. ಅದಕ್ಕಾಗಿ ನಾವು ಎಷ್ಟು ಕೃತಕ ನೀರು ತಂದ್ರೂ ನಮಗೆ ಸಮರ್ಪಕವಾಗಿ ಅದು ಸಾಲ್ತಿದ್ದಿಲ್ಲ. ಹಿಂಗಾಗಿ ನನ್ನಂಥ ಹಳ್ಳಿಗಳಾಗ ಎಷ್ಟೋ ರೈತರ ಮಕ್ಕಳು ರೈತರು ಈ ಥರ ಒಂದು ಸಮಸ್ಯೆಗೆ ಒಳಗಾಗಿ ಹೇಳೋಕ್ಕಾಗಲಾರ್ದ ಕಣ್ಣಲ್ಲಿ ಒಂದು ನೀರು ತರಲಕ್ಕಾಗಲಾರ್ದ ಎಷ್ಟೋ ಜನ ನಮ್ಮಂಥ ರೈತರು ಮಕ್ಕಳು ರೈತರು ಯುವ ರೈತರು ಎಲ್ಲರೂ ಏನಂತಂದರೆ ಇದ್ರ ಬಗ್ಗೆ ಒಂದು ಮನಸ್ಸಿನಲ್ಲೇ ಕೊರಗ್ತಾ ಕೊರಗ್ ಚಿಂತೆ ಮಾಡುವ ಒಂದು ಇತ್ತು. ಅದು ಒಂದು ಉದ್ದೇಶ, ನಾನು ಸ್ವಲ್ಪ ಅದನ್ನು ಗಂಭೀರವಾಗಿ ತಗೊಂಡು ಪ್ರತಿಯೊಂದು ಹಳ್ಳಿಗಳಲ್ಲಿ ಗಿಡ ಹಚ್ಚುವ ಮೂಲಕ ನಮ್ಮ ಒಂದು ರೈತರು ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ಬೋದಂತೇಳಿ ಒಬ್ಬ ತಜ್ಞರ ಮೂಲಕ ತಿಳ್ಕೊಂಡೆ. ತಿಳ್ಕೊಂಡು ಈ ಒಂದು ನಮ್ಮ ಸುತ್ತಮುತ್ತ ಇರತಕ್ಕಂಥ ವಾತಾವರಣದಲ್ಲಿ ಇಂಗಾಲ ಆಕ್ಸೈಡ್ ಅಂಶ ಜಾಸ್ತಿ ಇದೆ, ಇಲ್ಲಿ ವಾತಾವರಣಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಆದರೆ ಪೂರ ವಿಪರೀತ ಆಗ್ತದೆ, ವಾಯುಭಾರ ಕುಸಿತು ಮಳೆ ಆದರೆ ಪೂರ ವಾಯುಭಾರ ಜಾಸ್ತಿ ಆಗ್ತದೆ, ಆ ಮಳೆ ಆಗಲಿಲ್ಲ ಅಂದರೆ ಒಟ್ಟು ಮಳೆನೇ ಆಗಲ್ಲ. ಈ ಥರ ಒಂದು ಸಮತೋಲನ ತಪ್ಪಿ ಹೋಗ್ಬಿಡ್ತದೆ. ನಮ್ಗೆ ರೈತರಿಗೆ ಏನು ಬೇಕು, ಹಳ್ಳಿಯಲ್ಲಿ ಮಳೆ ಬೇಕು ಫಸ್ಟು, ಮಳೆ ಇದ್ರೇ ಮಳೆ ಬೆಳೆ. ನಮ್ಗೆ ಈ ರೈತರಿಗೆ ಅದೇ ಇಲ್ಲ ಅಂತಂದ್ರೂ ನಮ್ಗೆ ಎಷ್ಟು ಕೋಟಿ ರೊಕ್ಕ ಕೊಟ್ರು ನಾವು ಹಿಂತಿರುಗಿ ಕೊಡೋದು ಆಗಲ್ಲ. ಅದಕ್ಕಾಗಿ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಏನಪ್ಪ ಮುಂದೆ ಏನಾಗಬೇಕು ಅಂತಂದರೆ ಒಂದು ಒಳ್ಳೆ ಪರಿಸರ ಪ್ರೇಮಿ ಆಗಬೇಕು, ಎಲ್ಲ ಒಂದು ಊರಲ್ಲಿ ಎಲ್ಲ ಯುವ ರೈತರಿಗೆ ಕೈಲಾದಷ್ಟು ಮಾರ್ಗದರ್ಶನ ಕೊಟ್ಕಂತ ಇದನ್ನು ನಾವು ಯಾವುದೇ ಒಂದು ಪ್ರಚಾರಕ್ಕಾಗಿ ಇದನ್ನು ಹಳ್ಳಿಗೆ ಹೋಗಿ ಮಾಡಲ್ಲ. ಏನಪ್ಪ ಯಾರು ಇದ್ರ ಬಗ್ಗೆ ಒಂದು ಇಚ್ಛೆ ಇದ್ರಿ, ಈ ರೈತರು ಒಂದು ನೋವಿಗೆ ತುತ್ತಾದವ್ರನ್ನ ಈ ಮನವೊಲಿಸಿ ಆದಷ್ಟು ಒಬ್ಬ ರೈತನಿಂದ 5 ಗಿಡ ಬೆಳೆಸೋಕ್ಕಾಗತ್ತಾ ಅಷ್ಟೇ ಬೆಳೆಸ್ರಿ ಅಂತೇಳ್ತಾ ಇವತ್ತಿಗೂ ಸಾವಿರಾರು ಗಿಡಗಳನ್ನು ಹಳ್ಳಿಗಳಿಗೆ ಅರಣ್ಯ ಇಲಾಖೆಯ ಒಂದು ಸಹಾಯದಿಂದ ಅವರು ಹೋದರೆ ನಮಗೆ ಒಂದು ಕೆಲವೊಂದು ಸಾರಿ 3 ರೂಪಾಯಿಗೆ ಒಂದು ಸಬ್ಸಿಡಿ ಕಡೆ ಕೊಟ್ಟರು ಗಿಡ ಕೊಟ್ರೆ, ಕೆಲವೊಂದು ಟೈಮು ದುಡ್ಡಿಲ್ಲ ಅಂದ್ರೂ ಸಹಾಯ ಮಾಡ್ಯಾರ. ಅವರೊಂದು ಒಂದು ಸಹಕಾರದಿಂದ ಎಲ್ಲ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಿಗೆ ಹೋಗಿ ಇವತ್ತು ಭೇಟಿ ಕೊಟ್ಟು ಗಿಡಗಳನ್ನು ಹಾಕಿ ಎಲ್ಲ ಒಂದು ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿ ಇವತ್ತು ನಾನು ಕಾಣ್ತಾ ಇದ್ದೀನಿ. ಇವತ್ತು ಎಲ್ಲ ರೈತರು ಇವತ್ತು ನನಗೆ ಸ್ಪಂದಿಸಿದ್ರೆ, ಎಲ್ಲ ರೈತರು ಇವತ್ತು ಗಿಡಗಳು ಬೆಳೆಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಸುತ್ತಮುತ್ತ ಇರತಕ್ಕಂಥ ಇವತ್ತು ಯಾರಿಗೆ ನಾನು ಯಾವರಲ್ಲಿ ಹೋಗಲಿ ನಮಸ್ಕಾರ ಗೌಡ್ರಿಗೆ ನೀವು ಕೊಟ್ಟಿದ್ದ ಗಿಡಗಳು ಬೆಳೆಸಿದ್ವಿ ತೋರಿಸಿದ್ವಿ ತೋರಿಸ್ತಾ ಇದ್ದಾರೆ, ಫೋಟೋ ಹಾಕ್ತಾರೆ. ಇದೊಂದು ನೋಡಿ ನನಗೆ ಭಾಳ ಒಂದು ಖುಷಿ ಆಗ್ತಾ ಇದೆ. ಇದೇ ಥರ ಪ್ರತಿಯೊಂದು ಹಳ್ಳಿಗಳಲ್ಲಿ ನನ್ನಿಂದನೇ ಅಂತಲ್ಲ ಪ್ರತಿಯೊಬ್ಬರು ಪರಿಸರದಲ್ಲಿ ಪರಿಸರ ಪ್ರೇಮಿ ಆಗ್ಬೇಕಂತೇಳಿ ನಂದೊಂದು ಆಸೆ. ಇನ್ನೊಂದು ವಿಶೇಷವಾಗಿ ಈ ಒಂದು ದಿನಮಾನಗಳಲ್ಲಿ 2 ವರ್ಷದಿಂದ ಬೇವಿನ ಮರ ಇತ್ತೀಚೆಗೆ ಒಣಗ್ತಾ ಬರ್ತಾ ಇದ್ದೇವೆ, 2 ವರ್ಷ ಆಯ್ತು ಇಲ್ಲಿಗೆ. ನಾ ಇನ್ನೊಂದು ಎಲ್ಲ ಒಂದು ನನ್ನ ರೈತ ಬಾಂಧವರಿಗೆ ಹಾಗೂ ಎಲ್ಲ ಒಂದು ಊರಿನ ಯುವಕರಿಗೆ ತಿಳಿಸೋದೇನಂತಂದರೆ, ಈ ಒಂದು ಕೊರೋನಾ ರೋಗ ಬಂದಗಳಿಂದ 2-3 ವರ್ಷ ಆಯಿತು ಬೇವಿನ ಮರಕ್ಕೆ ಒಂದು ವೈರಸ್ ಬಂದದೆ, ಗಿಡನೇ ಫುಲ್ ಒಣಗಿ ಮತ್ತೆ 1 ವರ್ಷ ಆದಮೇಲೆ ಚಿಗಿತದ. ಎಲ್ಲರೂ ಗಮನಿಸಿರ್ಬೇಕು, ಎಲ್ಲರ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಸುಮಾರು ಗಿಡಗಳು ಒಣಗ್ತಾ ಹೋಗ್ತಾ ಇದ್ದಾವೆ. ದಯವಿಟ್ಟು ತಮಗೆ ಕೈ ಮುಗಿದು ಕೇಳ್ಕೊಂತಾನೆ, ಯಾರು ಬೇವಿನ ಗಿಡನ ಕಡಿಬೇಡ್ರಿ, ಅದು ನೋಡಿದರೆ ಗಿಡನ ಕಡಿಬೇಕನ್ನಿಸ್ತದೆ. ಅಂಥ ಒಂದು ಪರಿಸ್ಥಿತಿಗೆ ಆ ಗಿಡ ಹೋಗ್ತದೆ, ಪುನಃ ಮತ್ತೆ ಚಿಗಿತದೆ. ಯಾಕಂತಂದರೆ ಒಂದು ಕೀಟ ಬಂದದ ಒಂದು ಬೇವಿನ ಮರಕ್ಕೆ, ಆ ಚಿಗುರಿನಲ್ಲಿ ಕುಂತು ಆ ಕೀಟ ಇಡೀ ಒಂದು ಬೇವಿನ ಗಿಡಕ್ಕೆ ತುಂಬ ಎಲ್ಲ ಹಬ್ಬಿ ಅದು ಬೇರಿನ ಸಮೇತ ಗಿಡ ಒಣಗ್ತಾ ಇದೆ. ಅದು ಇನ್ನು ಇವತ್ತು ಮೊನ್ನೆ ಅರಣ್ಯ ಇಲಾಖೆ ಅವು ಭೀಮರಾಯನ ಗುಡಿಯಿಂದ ಅದು ತಜ್ಞರ ತಂಡ ಬಂದು ವೀಕ್ಷಣೆ ಮಾಡಿ ವಾರ 10 ದಿವಸದಲ್ಲಿ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ ಕಾರಣ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರ ಕೊಡ್ತಾರೆ. ಆದರೆ ತಾವು ಎಲ್ಲ ರೈತರು ಈ ಒಂದು ಬೇವಿನ ಮರಗಳನ್ನು ಉಳಿಸಬೇಕು. ಆ ಬೇವಿನ ಮರನೇ ನಮ್ಗೆ ಉಳಿಲಿಲ್ಲ ಅಂತಂದರೆ ಮುಂದೆ ನಮಗೆ ಅಂತ್ಯಗಾಲ. ಯಾಕಂದರೆ ಈ ಪರಿಸರದಲ್ಲಿ ಪ್ರಮುಖವಾಗಿ ಪಾತ್ರ ಇರೋದೇ ಬೇವಿನ ಮರದ್ದು. ಬೇವಿನ ಮರ ಅಂತಂದರೆ ಒಂದು ಗಿಡದಲ್ಲಿ ಒಂದು ದೇವ್ರನ್ನ ಕಾಣ್ತೀವಿ. ಬೇವಿನ ಮರ ನಮಗೆ ಉಳಿಬೇಕು. ಯಾಕಂತಂದರೆ ಅಂಥ ಒಂದು ಅದ್ಭುತವಾದ ನಂಬಿಕೆ ಶಕ್ತಿ ಇಟ್ಟಂಥ ಈ ಬೇವಿನ ಮರ ಉಳಿವಿಗಾಗಿ ನಾವೆಲ್ಲರೂ ಇವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಬೇವಿನ ಗಿಡಗಳನ್ನು ಉಳಿಸೋಣ. ಮತ್ತು ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲೇ ಒಂದು ಗಿಡ ಇಲ್ಲಪ್ಪ ಅಂತಂದರೆ ಊರಿನ ಸುತ್ತಮುತ್ತ ಗಿಡಗಳು ಹಾಕೋಣ. ಮುಂದೆ ಬೇಸಿಗೆಯಲ್ಲಿ ವಿಪರೀತ ಬಿಸಿಲಿನಿಂದ ಭೂಮಿ ಕಾದು ಊರಿಗೆ ಬಿಸಿಗಾಳಿ ತಟ್ತದೆ, ಊರಿಗಾಗಲಿ ಮನೆ ಸುತ್ತ ಆಗಲಿ. ನಾವು ಆ ಟೈಮ್ನಲ್ಲಿ ಈಗಲಿಂದ ನಾವು ಜಾಗೃತರಾಗಿ ಊರಿನ ಸುತ್ತಮುತ್ತ ಗಿಡಗಳನ್ನು ಹಾಕಿಬಿಟ್ರೆ ಬಿಸಿಗಾಳಿ ಇರ್ತಕ್ಕಂಥದ್ದು ಅದು ನಮ್ಮ ಊರಿನ ಮೇಲೆ ಹೋಗ್ಬೇಕಾದ್ರೆ ಗಿಡಗಳ ಮುಖಾಂತರ ಅದು ತಣ್ಣನೆ ಗಾಳಿ ಆಗಿ ಪರಿವರ್ತನೆ ಆಗಿ ನಮಗೆ ಒಂದು ಒಳ್ಳೆ ಜೀವನವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತದೆ. ನಾವು ಇದ್ದ ಗಿಡವನ್ನೆಲ್ಲ ನಾಶ ಮಾಡ್ಕೊಂತ ಹೋದರೆ ಮುಂದೆ ಒಂದು ದಿವಸ ಆ ಊರುಗಳಲ್ಲಿ ನಮ್ಗೆ ಜೀವನ ಮಾಡಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ. ಯಾಕಂತಂದರೆ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ನಾವು ಗಿಡ ಕಡಿತಾ ಇದ್ವಿ, ನಾವು ಸ್ವಚ್ಛವಾದ ಪರಿಸರದಲ್ಲಿ ಇಲ್ಲ. ಇವತ್ತು ನಾವು ಒಂದು ಉಸಿರಾಡಿದ್ರೆ ರೋಗ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದದಂತಂದರೆ ಈ ವಾತಾವರಣದ ಗಾಳಿ ಎಷ್ಟು ಕಲುಷಿತ ಆಗ್ಯದ ಅಂತ ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಾಂತಂದರೆ ಇದೇ ರೀತಿ ಮುಂದೆ ಒಂದು ದಿವಸ ಇನ್ನೂ ಒಂದು ಗಂಭೀರವಾದ ಕಾಯಿಲೆ ಬರ್ಬೋದು. ಯಾಕೆ ಬರಕತ್ತೆ ಇವೆಲ್ಲ ಅಂತ ನಾವೆಲ್ಲ ಆಲೋಚನೆ ಮಾಡ್ಕೋಬೇಕು. ಪ್ರಥಮವಾಗಿ ನಾವು ಪರಿಸರದಲ್ಲಿ ಇರತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನು ಸಂಪತ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ ಹೊರತು ಅವಕ್ಕೆ ಪುನಃ ಒಂದು ನಾವು ಮತ್ತೆ ಅವಕ್ಕೆ ರೀಸೈಕಲಿಂಗ್ ಮಾಡ್ತಾ ಇಲ್ಲ. ಒಂದು ಗಿಡ ಕಡಿದ್ರೆ ಒಂದು ಗಿಡ ಹಚ್ಚಿದ್ರೆ ನಮ್ದು ಏನಪ್ಪ ಗಂಟು ಹೋಗುತ್ತೆ. ಒಂದು ಗಿಡ ಹಚ್ಚಬೇಕು, ಯಾಕಂದರೆ ಅದು ಪರಿಸರ ನಮಗೆ ಕೊಟ್ಟಂಥ ಒಂದು ಪರಿಸರದನ್ನು ನಾವು ಉಪಯೋಗಿಸ್ತೀವಿ. ಮತ್ತು ನಾವು ಅದಕ್ಕೆ ಮತ್ತೆ ಕೊಡ್ತೀವಿ. ನಮ್ಮಂಥ ಮುಂದೆ ಇನ್ನು ಅನೇಕ ಒಂದು ಪೀಳಿಗೆಗಳು ಭೂಮಿ ಮೇಲೆ ಮುಂದೆ ಬಾಳ್ಬೇಕು. ಹಿಂದೆ ಎಷ್ಟೋ ಪೀಳಿಗೆಗಳು ಬಾಳ್ಯಾವೋ ಇನ್ನು ಮುಂದೆ ನಾವು ಯಾಕಂದ್ರೆ ಅವ್ರಿಗೆ ಬಿಟ್ಟು ಕೊಟ್ಟು ಹೋಗ್ಬೇಕು, ಹಾಳು ಮಾಡಿ ಹೋಗ್ಬಾರ್ದು. ಯಾಕಂದರೆ ಈಗ ಹಿಂದಕ್ಕೆ ನಮಗೆಲ್ಲರೂ ಏನಾದರೂ ಬಿಟ್ಟು ಕೊಟ್ಟದ್ದಂತಂದರೆ ಇವತ್ತು ನಾವು ಅನುಭವಿಸ್ತಾ ಇದ್ವಿ. ಪರಿಸರದ ಬಗ್ಗೆ ಒಂದು ವಾರ ಅಲ್ಲ ಒಂದು ತಿಂಗಳು ಹೇಳಿದ್ರೂ ಸಾಲದು. ಅಷ್ಟು ನಮ್ಮ ಒಂದು ಹಳ್ಳಿಗಳಲ್ಲಿ ಪರಿಸರ ಹಾಳಾಗ್ತಾ ಇದೆ. ಎಲ್ಲ ರೈತರು ಹಾಗೂ ಯುವಕರು ಗಮನಕ್ಕೆ ತಂದು ಈ ಒಂದು ಬೇವಿನ ಮರಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಹಳ್ಳಿಯಲ್ಲಿ ಇರತಕ್ಕಂಥ ಪರಿಸರ ಸಂಪತ್ತನ್ನು ವೃದ್ಧಿ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ಈ ಪರಿಸರ ಪ್ರೇಮಿಯಾಗಿ ಕೈಮುಗಿದು ಕಳಕಳಿಯಿಂದ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ರವಿಗೌಡರೇ, ಇಲ್ಲಿವರೆಗೆ ತಾವು ಎಷ್ಟು ಮರಗಳನ್ನು ಹಚ್ಚಿರಿ, ಏನಾದರೂ ನಿಮಗೆ ಅಂದಾಜಾಗಿ ಲೆಕ್ಕ ಇದೆಯಾ? ಹಾಂ ಸರ್, ಇಲ್ಲಿವರೆಗೆ ಒಂದು ಅಂದಾಜು ಪ್ರಕಾರ ಅಂತಂದರೆ 60-70,000 ನನ್ನ ಕಡೆಯಿಂದ ಗಿಡಗಳನ್ನ ವಿತರಣೆ ಮಾಡೀನಿ. ಮತ್ತು ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಅಂತಂದರೆ ಇಲ್ಲಿಗೆ ಒಂದು 70,000 ಗಿಡ ಆಗ್ಯದ ಸರ್. ಸುಮಾರು ಅದರಲ್ಲಿ ಬೆಳೆದು ನಿಂತಿರೋ ಗಿಡ ಅಂತಂದರೆ ಒಂದು 30,000-40,000 ಗಿಡ ಬೆಳೆದು ನಿಂತ ಸರ್. ನಂದು ಅಂತೇಳಿ ಯಾವುದು ಹಚ್ಚಿಲ್ಲ ಸರ್. ನಮ್ಮದು ಅಂತೇಳಿ ನನ್ನ ಜೊತೆಗೆ ಇವತ್ತು ಕರೆದ್ರೆ ಊರಲ್ಲಿರ್ತಕ್ಕಂಥ ಎಲ್ಲ ಗೆಳೆಯರ ಬಳಗ, ಎಲ್ಲ ಗುರು ಹಿರಿಯರು ಸಮ್ಮುಖದಲ್ಲೇ ಸೇರಿ ಅವ್ರ ಮುಖಾಂತರನೇ ನಾನು ಇವತ್ತಿಗೂ ಹಚ್ಕೊಂತ ಹೋಗ್ತಾ ಇದ್ದೀವ್ರಿ ಗಿಡ. ಆಯ್ತವರ ಶನಿವಾರ ಆಯ್ತವರ 2 ದಿವಸ ಸಿಕ್ಕರೆ ನೀವು ಬರ್ಬೋದು, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು. ಏನಂತಂದರೆ ಅದು ಅವ್ರನ್ನೆಲ್ಲ ದೊಡ್ಡವ್ರನ್ನೆಲ್ಲ ಮನವೊಲಿಸಿ ಬರೀ ನಮ್ಮ ಜೊತೆ ಬರೀ ನೀವು ಒಂದು ಗಿಡ ಹಚ್ಚಿರಿ ಅಂತೇಳಿ ಈ ಥರ ಒಂದು ಅವ್ರನ್ನ ಒಗ್ಗೂಡಿಸಿ ಸುಮಾರು 30-40 ಗೆಳೆಯರ ಬಳಗ ಮಾಡಿಕೊಂಡು ಎಲ್ಲ ಒಂದು ನಮ್ಮ ಪೋತ್ನಾಳ್ ಗ್ರಾಮ ಆಗಲಿ ಕರಬ್ದಿನಿ ಗ್ರಾಮ ಆಗಲಿ ಬೇರೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಈ ಒಂದು ಒಂದು ಯುವಕರ ಬಳಗನ್ನು ತಯಾರು ಮಾಡಿ ಆ ಯುವಕರ ತಂಡದಿಂದ ಹಳ್ಳಿಯಲ್ಲಿ ಒಂದು ಅಭಿವೃದ್ಧಿ ಕೆಲಸ ಆಗಬೇಕು ಮುಂದೆ ಅಂತೇಳಿ ಅಲ್ಲಿ ಇವತ್ತಿಗೆ ಒಂದು ಗುಂಪು ಕಟ್ಟಿ ಪ್ರಯತ್ನ ನಡೆಸಿದ್ವಿ. ಈಗ ಪರಿಸರ ಪ್ರೇಮಿಯಾಗಿ ಗಿಡ ಮರಗಳನ್ನು ಹಚ್ತಾ ಇದ್ದಿರ್ತಾವು, ನಿಮ್ಮ ಕೃಷಿಯ ಬದುಕು ಹೇಗೆ ಮತ್ತು ಕೃಷಿಯನ್ನು ಬಿಟ್ಬಿಟ್ರ ಹೇಗೆ, ಕೃಷಿ ಹೇಗೆ ಮಾಡ್ತಾ ಇದ್ರಿ ಮತ್ತೆ? ಹಾಂ ಸರ್, ಕೃಷಿನೂ ಮಾಡ್ತಾ ಇದ್ವಿ ಸರ್. ಈಗ ನಮ್ಮ ತಂದೆಯವರು ಊರಲ್ಲಿರ್ತಾರೆ, ಅಲ್ಪ ಸ್ವಲ್ಪ ಈ ಉಳಿದಿದ್ದು ಏನಂತಂದರೆ ಈ ಕೈಲಾದಷ್ಟನ್ನು ಮಾಡ್ಕೊತ ಉಳಿದಿದ್ದನ್ನು ಮಾಡೋಕ್ಕಾಗಲಾರ್ದು ಯಾರೋ ಎಷ್ಟು ಮಾಡಿದಷ್ಟು ಅವ್ರಿಗೊಂದಿಷ್ಟ ಆಯಿತು ನಮಗೊಂದಿಷ್ಟ ಆಯ್ತು ಅಂತೇಳಿ ಜೀವನ ನಮಗೊಂದು ಜೀವನ ಆಗ್ತದೆ ಅಂತೇಳಿ ಕೃಷಿ ಹಂಗೆ ನಡೆದ ಸರ್. ಯಾಕಂದರೆ ಈಗ ನಮ್ಮ ಈ ಅವಾಗಿಂದು ಒಕ್ಕಲ್ತನ ಈಗಿನ ಒಕ್ಕಲ್ತನ ಭಾಳ ಡಿಫ್ರೆಂಟ್ ಆಗಿದೆ ಸರ್. ಯಾಕಂದರೆ ಎಲ್ಲ ಕೃತಕ ಸರ್. ಈಗ ಕೃತಕ ಇದ್ದ ಕಾರಣಕ್ಕಾಗಿ ನಾವು ಅನಿವಾರ್ಯ ಸ್ಥಿತಿಯಲ್ಲಿ ಅಲ್ಲಿ ಮಾಡೋದಾಗಲಿಲ್ಲ ರೀ. ಅದಕ್ಕಾಗಿ ನಾನು ಮೊದಲು ಪರಿಸರದ ಬಗ್ಗೆ ಈ ಒಂದು ಮಳೆ ಕೊರತೆ ಆಗ್ಯದ ಈ ನಮ್ಮ ಜನರಿಗೆ ಇದ್ರ ಪರಿಸರದ ಬಗ್ಗೆ ತಿಳಿಸ್ಬೇಕು ಅಂತೇಳಿ ಪರಿಸರದ ಬಗ್ಗೆನೇ ಭಾಳ ಕಾಳಜಿ ಇಟ್ಕೊಂಡು ನನ್ನ ಕೃಷಿ ಒಂದು ಬದಿಗಿಟ್ತೀನಿ ರೀ. ನಾನು ಮಾಡಲಿಲ್ಲ ಅಂತಂದ್ರೆ ನನ್ನ ಅಣ್ಣ ತಮ್ಮ ರೈತರು 100 ಮಂದಿ ಮಾಡೋರೀ ದೇಶಕ್ಕಾಗಿ. ಅದಕ್ಕಾಗಿ ನಾನು ಪರಿಸರದ ಬಗ್ಗೆ ಎಲ್ಲ ಹಳ್ಳಿಗಳಲ್ಲಿ ಜಾಗೃತಿ ಮಾಡ್ಬೇಕಂತೇಳಿ ನಾನು ಸ್ವಾವಲಂಬಿ ಏನೋ ಒಂದು ಉಪಜೀವನಕ್ಕೆ ಒಂದು ಯಾವುದೋ ಉದ್ಯೋಗ ಮಾಡ್ಕೊಂಡೀನಿ ರೀ. ಆ ಉದ್ಯೋಗದ ಮುಖಾಂತರ ಬಂದಂಥ ಒಂದು 10% ಒಂದು 15% ಹಣವನ್ನು ಯಾವುದೋ ಮುಖಾಂತರ ತೆಗ್ದು ತೊಡೋಕ್ಕಾಗಲಿ, ಏನೋ ಸಲಕರಣೆಗಾಗಲಿ, ಬಾಡಿಗೆ ಆಟೋ ತರಕ್ಕೆ ಬಾಡಿಗೆಗಾಗಲಿ, ಗಿಡಗಳಿಗಾಗಲಿ, ಯಾವುದಕ್ಕೂ ಒಂದು ಮುಖಾಂತರ ಒಂದು 4,000 3,000 ಯಾವ ಟೈಮ್ ಬಂದಾಗ ಕಳ್ಕೊಂತ ಒಂದು 10% 15% ಭಾಗವನ್ನು ಬಂದಂಥ ದುಡಿಮೆದಲ್ಲಿ ಸಮಾಜಕ್ಕೆ ಒಂದು ಪರಿಸರಕ್ಕೆ ನಾವು ಖರ್ಚು ಮಾಡೋಕೆ ಮಾಡ್ಕೊಂತ ಇವತ್ತಿಗೂ ಸಾಕ್ತಾ ಇದೀವಿ, ಮುಂದೆ ನಿರಂತರ ಉಸಿರಿರೋರಿಗೂ ಸಾಕ್ತಾ ಇದ್ದೀವಿ. ನಿಮ್ಮೊಂದಿಗೆ ನಿಮ್ಮ ಒಂದು ನಿಮ್ಮ ಹಾಗೆ ಮನೋಧರ್ಮ ಇರುವಂಥವರು ಒಂದು ತಂಡವನ್ನು ಕಟ್ಕೊಂಡಿದ್ರೆ ಹೇಗೆ? ಒಬ್ಬರಿಂದ ಸಾಧ್ಯ ಆಗೋದಿಲ್ಲ, ಇದಕ್ಕೆ ಒಬ್ಬರೇ ಚಪ್ಪಾಳೆ ಒಬ್ಬರೇ ಮಾಡಿದರೆ ಆಗೋದಿಲ್ಲ, ಎಲ್ಲರೂ ಸೇರಿ ಚಪ್ಪಾಳೆಯನ್ನು ಹೊಡಿಬೇಕು, ಅಂದಾಗ ಒಂದು ಭರ್ಪೂರವಾದಂಥ ಶಬ್ದ ಬರುತ್ತೆ ಅದಕ್ಕೆ. ಹಾಂ ಹೌದು ಸರ್, ನೀವು ಹೇಳೋದ್ ಸತ್ಯನೇ. ನಾನು ಸುಮಾರು ಒಂದು 3-4 ವರ್ಷ ಒಬ್ಬನೇ ಅಂತೇಳಿ ಪ್ರಯತ್ನ ಪಟ್ಟೆ, ಹಾಕಿದ ಗಿಡಗಳೆಲ್ಲ ಬೆಳೆದವು, ಚೆನ್ನಾಗಿ ಬಂದವು. ಆದರೂ ನನಗೇನಿಸ್ತು, ನಾನು ಒಬ್ಬನೇ ಆದರೆ ಒಂದು ದಿವಸಲ್ಲೇ 5 ಗಿಡ 10 ಗಿಡ ನೆಡ್ಬೋದ್ರಿ. ಹಿಂಗಾಗಿ ಇನ್ನೂ ನಮ್ಮ ಸ್ನೇಹಿತರನ್ನೆಲ್ಲ ಮನವೊಲಿಸಿ ಎಲ್ಲ ಸುತ್ತಮುತ್ತ ಗುರು ಹಿರಿಯರು ಊರಲ್ಲಿರ್ತಕ್ಕಂಥ ಇವತ್ತಿಗೂ ಒಂದು ಕೊರೋನಾ ಬಂದಗಳಿಂದ ನಾವು ಒಂದು ಟೀಮನ್ನು ಕಟ್ಟಿದ್ದೀವಿ, ಹಸಿರು ಸೇನೆ ಅಂತೇಳಿ. ಪೋತ್ನಾಳಲ್ಲಿ ನೀವು ಬಂದು ಒಂದು ಅಲ್ಲಿ ಸಮೀಕ್ಷೆ ಮಾಡ್ಬೋದು. ಸುಮಾರು ಪೋತ್ನಾಳಲ್ಲಿ ಕೊರೋನಾ ಬಂದಗಳಿಂದ ಇಡೀ ರಾಜ್ಯಾದ್ಯಂತ ಹೆಸರಾಗಿತ್ತು. ಪೋತ್ನಾಳಲ್ಲಿ 1,000 ಗಟ್ಟಲೆ ಗಿಡ ಹಚ್ಚಿದ್ವಿ. ಪ್ರತಿಯೊಬ್ಬರು ಮನೆಯಿಂದ ಗುರು ಹಿರಿಯರು ಬಂದು ನಮ್ಮ ಒಂದು ಗಿಡ ಹಚ್ಚಕ್ಕೆ ಸ್ವತಃ ತಾವೇ ತೆಗೆದು ತೋಡಿ ಗಿಡ ಇಟ್ಟು ಆ ಒಂದು ಸಂಭ್ರಮಿಸಿದ್ರು ಆ ಈ ಒಂದು ಕೊರೋನಾ ಟೈಮಲ್ಲಿ. ಯಾಕಂದರೆ ಎಲ್ಲ ಅಂಗಡಿಗಳು ಬಂದಿದ್ವಲ್ಲ, ಬಂದಿದ್ದ ಟೈಮ್ನಲ್ಲಿ ನಾವು ಕೆಲಸ ಕಾರ್ಯಗಳಿಗೆ ಅಂತೇಳಿ ಸ್ವಲ್ಪ ಮೀಸಲಿಡ್ತಿದ್ವಿ, ಇದಾದರೂ ಮಾಡೋಣ ಬನ್ನಿಯಪ್ಪ ಅಂತ. ಆ ಏನೋ ಪೊಲೀಸರು ಅವ್ರು ಮನವೊಲಿಸಿ ಮಾಸ್ಕ್ ಹಾಕ್ಕೊಂಡು ಏನು ಮಾಡಿ ಅವತ್ತಿಂದ ಇವತ್ತಿಗೂ ಕಾರ್ಯ ನಿಂತಿಲ್ಲರಿ. ಪ್ರತಿ ಶನಿವಾರ ಆಯ್ತವಾರ ಆ ಒಂದು ಗೆಳೆಯರ ಬಳಗದೊಂದಿಗೆ ನಮ್ಮೂರು ನೋಡಿ ಸಿನ್ನೂರಲ್ಲಿ ಶುರುವಾಗಿತ್ತು ರೀ. ಪೋತ್ನಾಳ್ ಮಾದರಿ ಮೂಲಕ ಸಿನ್ನೂರಲ್ಲಿ ಆ ಒಂದು ಜಾಗೃತಿ ಪ್ರಾರಂಭ ಆಗಿ ಇದೇ ಥರ ಪ್ರತಿಯೊಂದು ಹಳ್ಳಿಗಳಲ್ಲಿ ಈ ಒಂದು ಜಾಗೃತಿ ನಡೀತಾ ಇದೆ ಅಂತೇಳಿ ನಮಗೆ ಭಾಳ ಒಂದು ಸಂತೋಷ ಆಗ್ಯದ. ಈಗ ಇತ್ತೀಚೆಗೆ ಹಲವಾರು ಕಡೆ ಗಿಡ ಹಚ್ಚೋದನ್ನು ನೋಡ್ತೀವಿ, ಗಿಡ ಹಚ್ತಾರೆ, ಫೋಟೋ ತಕ್ಕೋತಾರೆ, ವಾಟ್ಸಪ್ಪಲ್ಲಿ ಬಿಡ್ತಾರೆ, ಆಮೇಲೆ ಅಲ್ಲೇ ಇಲ್ಲೇ ಪೇಪರಲ್ಲಿ ಹಾಕೋತಾರೆ, ಅದನ್ನ ಮರ್ತು ಬಿಡ್ತಾರೆ. ಆದರೆ ಹಚ್ಚಿದಂಥ ಗಿಡಗಳು ಯಾವ ರೀತಿ ಬೆಳೆದಿದ್ದಾವೆ, ಅವಕ್ಕೆ ಏನಾಗಿದೆ ಏನಿಲ್ಲ ಪರಿಸ್ಥಿತಿ, ಅವುಗಳನ್ನು ಬೆಳೆಸ್ತಕ್ಕಂಥ ಜಿಮ್ಮೇದಾರಿಯನ್ನು ಯಾರು ತಗೋತಾರೆ? ಅದು ಪ್ರಮುಖವಾದದ್ದೇ ಸರ್. ಯಾಕಂದರೆ ಬರೀ ನಾವು ಒಂದು ಫೋಟೋ ಒಂದು ಆಸೆ ಸಲುವುಗಡೆ ಒಂದು ಗಿಡ ಹಚ್ಚಿ ನಾವು ಅದನ್ನು ಮರ್ತು ಬಿಟ್ರೆ ಭಾಳ ಒಂದು ಗಿಡಕ್ಕೆ ಒಂದು ನಾವು ಹಾಳು ಮಾಡಿದಂಗೆ ಸರ್, ನಾವು ಪರಿಸರಕ್ಕೆ ದ್ರೋಹ ಮಾಡಿದಂಗೆ ಆಗುತ್ತೆ ರೀ. ಯಾಕಂದರೆ ನಾವು 10 ಗಿಡ ಹಚ್ಚೋದಾಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಸರ್, 2 ಗಿಡ ಹಚ್ಚಿದ್ರೆ ಚಿಂತಿಲ್ಲ. ಆ ಗಿಡಕ್ಕೆ ಸಂಪೂರ್ಣವಾಗಿ ನಾವು ಆ ಬೆಳೆ ಜಾಗಕ್ಕೆ ಹಚ್ಚಿ ಅದನ್ನು ಪೋಷಣೆ ಮಾಡೋದು ಒಂದು ಜವಾಬ್ದಾರಿ. ಇವತ್ತಿಗೂ ಸರ್ ಎಷ್ಟೋ ಗಿಡ ಹಚ್ಚಿದ್ವಿ ಅಂತಂದರೆ ಸುಮಾರು ನಂದು ಮೊನ್ನೆ ಕೊರೋನಾ ಬಂದಗಳದ್ದು ಒಂದು 2,000 ಗಿಡ ಹಚ್ಚಿದ್ರಿ. 2,000 ಗಿಡ ಹಚ್ಚಿ ನಾವು ಮತ್ತೆ ಮೇಲೆ ಮುಂದೆ ಗಿಡ ಹಚ್ಚಲಿಲ್ಲ ರೀ. ಆ ಗಿಡಗಳನ್ನು ವಾರ ವಾರ ಇಲ್ಲ 15 ದಿವಸಕ್ಕೊಮ್ಮೆ ನಾವು ಪೋಷಣೆ ಮಾಡ್ಕೊತ ಇವತ್ತು ಗಿಡಗಳನ್ನ ಇವತ್ತು 3 ಫೀಟ್ ಇದ್ದಂಥ ಗಿಡ ಇವತ್ತು 8 ಫೀಟ್ರಿಂದ 10 ಫೀಟ್ವರೆಗೂ ಗಿಡ ಹೋಗ್ಯಾವ. ಅವ್ರನ್ನ ಎಲ್ಲ ಗಿಡಗಳನ್ನು ನಾವು ಪೋಷಣೆ ಮಾಡುವ ಮೂಲಕ ಎಲ್ಲ ಗಿಡಗಳಿಗೆ ಬೇಲಿ ಕಟ್ಟಿ ದಾರ ಕಟ್ಟಿ ಬೊಂಬುಗಳು ಡ್ಯಾಮೇಜ್ ಆದರೆ ಬೊಂಬು ದನಗಳು ಎಷ್ಟೋ ಹಾಳು ಮಾಡ್ಯಾವ ಸರ್ ಗಿಡ. ಮತ್ತು ಅರಣ್ಯ ಇಲಾಖೆಗೆ ಒಂದು ನಾವು ಮಾಡೋ ಶ್ರಮ ನೋಡಿ ಇಲಾಖೆ ಕಡೆಯಿಂದ ಒಂದಿಷ್ಟು ಗಿಡ ಕೊಟ್ಟರು. ಆ ಗಿಡ ಕೊಟ್ಟರು ಆ ಗಿಡಗಳನ್ನು ನಾವು ಮತ್ತೆ ನಾವು ಪುನಃ ಹೋದಂಥ ಜಾಗದಲ್ಲಿ ನಾಟಿ ಮಾಡಿದ್ವಿ. ಇನ್ನೊಂದು ಪ್ರಮುಖ ಆದ ವಿಷಯ ಏನಂತಂದರೆ ಸಿಂಧನೂರು ಖ್ಯಾತ ವೈದ್ಯರಾದ ನೇತ್ರ ತಜ್ಞರಾದ ಡಾಕ್ಟರ್ ಚನ್ನನಗೌಡ ಸರ್ ಅವರು 58 ಫೀಟ್ ಗಿಡಗಳನ್ನು ಕೊಟ್ಟರು. ಆ 8 ಫೀಟ್ ಗಿಡಗಳನ್ನು ನಾವು ಒಂದು ನೆನಪಿಗಾಗಿ ಹಚ್ಚಿದ್ರಿ. ಗಿಡವನ್ನು ಉಚಿತವಾಗಿ ಕೊಟ್ಟರು, ಆಟೋ ತಗೊಂಡು ನಾವು ಪೋತ್ನಾಳಲ್ಲಿ ತಂದು ಹಚ್ಚಿದ್ರಿ. ಇವತ್ತು ಭಾಳ ಚೆನ್ನಾಗಿ ಅದ್ಭುತ ಆಗ್ಯಾರ. ಆ ಒಂದು ಏರಿಯಾ ನೋಡೋಕೆ ಹೋಗ್ಬೇಕ್ರಿ. ಇನ್ನು ಸಣ್ಣವರು ಒಂದು ತಿಂಗಳಾಯ್ತು ರೀ ಅಷ್ಟೇ. ಮುಂದೆ ಆ ಒಂದು ನಾವು ಒಂದು ಕನಸು ಇಟ್ಕೊಂಡಿರೋದು ಒಂದು ಒಳ್ಳೆಯ ಏರಿಯಾ ಆಗ್ಬೋದಂತ. ಅಂದರೆ ತಾವು ಒಬ್ಬ ಯುವಕರಾಗಿ ಪರಿಸರ ಬಗ್ಗೆ ಕಾಳಜಿನ ಹೊಂದಿರಿ, ಜೊತೆಗೆ ಪರಿಸರ ಉಳಿದ್ರೆ ಕೃಷಿ ಉಳಿತದಂತಕ್ಕಂಥ ಒಂದು ಕಲ್ಪನೆ ತಮ್ಮಲ್ಲಿ ಬಂದುಬಿಟ್ಟಿದೆ. ಇದೇ ರೀತಿ ಕಲ್ಪನೆ ಎಲ್ಲ ರೈತರಲ್ಲಿಯೂ ಯುವಕರಲ್ಲಿ ಬಂದಾಗ ಪರಿಸರ ಉಳಿತದ, ಕೃಷಿನೂ ಉಳಿತದ, ಇಲ್ಲ ಪರಿಸರ ಇಲ್ಲ ಅಂದರೆ ಕೃಷಿನೂ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಏನು ಪ್ರಯತ್ನಗಳಿದಾವೆ ಹೇಳಿ ಕೊನೆಯದಾಗಿ. ಪರಿಸರ ಇತ್ತಂತಂದರೆ ನಮ್ಗೆ ಕೃಷಿನೇ ಇರ್ತದೆ ಸರ್. ಯಾಕಂದ್ರೆ ಸಾಮಾನ್ಯವಾಗಿ ರೈತರಿಗೆ ಈ ಒಂದು ಮಾಹಿತಿ ಭಾಳ ಕಡಿಮೆ. ಪರಿಸರ ಅಂತಂದರೆ ಏನೋ ಒಂದು ಬದಲಿ ಅಧ್ಯಯನ ಮಾಡ್ಯಾರ ಸರ್. ಪರಿಸರ ಅಂತಂದರೆ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಗಿಡ ಮರ ಪ್ರಾಣಿ ಪಕ್ಷಿ ಗುಡ್ಡ ಜಲ ಇವೆಲ್ಲ ನಮ್ಮ ಪರಿಸರ. ಈ ಪರಿಸರ ಕೆಟ್ಟಿತು ಅಂದರೆ ಈ ಸಂಪತ್ತು ಹಾಳಾಯ್ತು ಅಂದರೆ ನಾವು ಹಾಳದಂಗೆ ಅಂತ ಅವ್ರಿಗೆ ಮನಸ್ಸಿನಲ್ಲಿ ಬರಬೇಕು. ಯಾಕಂತಂದರೆ ಸುತ್ತಮುತ್ತ ಇರ್ತಕ್ಕಂಥ ಈ ಕಾಡುಗಳಲ್ಲಿ ಗಿಡಗಳೆಲ್ಲ ನಾಶ ಆದರೆ ವಾಯುಭಾರ ಹೋಗಿ ಮುಂದೆ ಮಳೆ ಕೊರತೆ ಆಗ್ತದೆ ಅಂತೇಳಿ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಕ್ಕಂಥ ಈ ಸರ್ಕಾರ ಇದ್ರ ಬಗ್ಗೆ ಒಂದು ಗಂಭೀರ ಚಿಂತನೆ ಮಾಡಿ ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ರೈತರಿಗೂ ಈ ಒಂದು ಏನಂತಂದರೆ ಒಂದು ಕಾಯ್ದೆ ತರಬೇಕು. ಹೊಲದಲ್ಲಿ ಒಬ್ಬ ರೈತನಿಗೆ ಮಿನಿಮಮ್ ಅಂದರೆ 1 ಎಕರೆಗೆ 2-3 ಗಿಡ ಹಾಕಲೇಬೇಕು. ಇಲ್ಲಾಂತಂದರೆ ಆ ಒಂದು ಪನಿಷ್ಮೆಂಟ್ ಏನಾದರೂ ಕೊಡಬೇಕು. ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಮಾತ್ರ ನಾವು ಇವತ್ತು ಈ ಒಂದು ಪರಿಸರ ಉಳಿಸ್ಬೇಕಾಗದಂಥ ಒಂದು ಸನ್ನಿವೇಶ ಬರ್ತದೆ. ಅಷ್ಟರ ಮುಂಚೆ ನಾವು ಏನು ಮಾಡೋ ಎಚ್ಚೆತ್ಕೊಂಡು ನಮ್ಮ ಸಂಪತ್ತನ್ನು ನಾವು ಉಳಿಸ್ಕೊಂಬಕ್ಕ ಏನಾದರೂ ನಾವೇ ಒಂದು ವಿಚಾರ ಮಾಡಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಗಿಡ ಒಂದು ಬೆಳೆಸಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಕೊಂಡು ಮುಂದೆ ನಮ್ಮನ್ನ ರೈತರನ್ನ ನಾವೇ ರಕ್ಷಣೆ ಮಾಡ್ಕೋಬೇಕು. ಯಾರು ಗೌರ್ಮೆಂಟ್ ದುಡ್ಡು ಕೊಡ್ತದ, ಕಷ್ಟ ಆಗ್ಯದಂತಂದ್ರೆ ಏನಾದರೂ ಒಂದು ಶೆಡ್ ಕೊಡ್ತದ, ಆದ್ರೆ ಮಳೆ ಕೊಡಂದ್ರೆ ಎಲ್ಲಿದ್ದು ಕೊಡಂದದು, ಬಿಸಿಲು ಜಾಸ್ತಿ ಆಗ್ಯದಂದ್ರೆ ಅದನ್ನ ಚಾಟ್ ಮಾಡೋಕ್ಕಾಗಲ್ಲ. ಅದು ಈ ವಿಧ ಎಲ್ಲ ಪ್ರಕೃತಿಯಲ್ಲಿ ಶಕ್ತಿ ಐತೆ, ಆ ಶಕ್ತಿಯನ್ನು ನಾವು ಗಿಡಗಳೆಲ್ಲ ಹಚ್ಚಿ ಜೀವ ತುಂಬಿ ಈ ಪ್ರಕೃತಿಯನ್ನು ನಾವು ಪ್ರಕೃತಿಗಾಗಿ ನಾವು ಅಂತೇಳಿ ಒಂದು ಗಿಡ ಹಚ್ಚಬೇಕಷ್ಟೇ, ಇದು ಮುಂದೆ ನಮ್ಮ ಭವಿಷ್ಯಕ್ಕೆ ಅದು ನಮಗೆ ಆಸರೆ ಆಗುತ್ತೆ ಅಂತೇಳಿ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಒಳ್ಳೆಯದು ರವಿಗೌಡರೇ, ನಿಮ್ಮ ಹಾಗೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಯುವಕರು ಕೃಷಿ ಉಳಿಬೇಕಾಗಿತ್ತಂದರೆ ಪರಿಸರ ಉಳಿಬೇಕು, ಪರಿಸರ ಉಳಿಬೇಕಂದರೆ ಗಿಡ ಮರಗಳ ಒಂದು ಸಂರಕ್ಷಣೆಯನ್ನು ಮಾಡಬೇಕು, ಬೆಳೆಸಬೇಕು, ಉಳಿಸ್ಬೇಕಾಗಿದೆ. ಪ್ರತಿಯೊಬ್ಬ ರೈತರು ಒಂದು ಎಕರೆಗೆ ಮೂರ್ನಾಲ್ಕು ಗಿಡಗಳು ಕಡ್ಡಾಯವಾಗಿ ಹೆಚ್ಚಿ ಅವುಗಳನ್ನು ಬೆಳೆಸಿ ಉಳಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಾಗ ಮಾತ್ರ ನಮ್ಮ ಪರಿಸರ ಉಳಿತದಂತಕ್ಕಂಥ ಒಂದು ತಮ್ಮ ಭಾವನೆಯನ್ನು ಹೊಂದಿದ್ದೀರಿ. ಇದೇ ರೀತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಯುವಕರು ರೈತರು ಗಿಡಗಳನ್ನು ಹಚ್ಚಿ ಅವುಗಳನ್ನು ಬೆಳೆಸಿ ಉಳಿಸ್ಕೊಂಡು ಹೋಗ್ಲಿಕ್ಕೆ ಮುಂದೆ ಬಂದರೆ ಖಂಡಿತ ಒಳ್ಳೆಯ ಪರಿಸರ, ಒಳ್ಳೆಯ ಒಂದು ಕೃಷಿಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಾನ್ವಿ ತಾಲೂಕಿನ ಕರಬ್ದಿನ್ನಿ ಗ್ರಾಮದ ರೈತ ಮತ್ತು ಪರಿಸರ ಪ್ರೇಮಿ ರವಿಕುಮಾರ್ ಪಾಟೀಲ್ ಅವರ ಪರಿಸರ ಪ್ರಜ್ಞೆಯ ಅನುಭವಗಳನ್ನು ಕೇಳಿದ್ರಿ. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಹಿಂಗಾರಿ ಜೋಳದ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ HS ಲತಾ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರಿ ಜೋಳದ ಒಂದು ಸುಧಾರಿತ ಬೇಸಾಯ ಕ್ರಮಗಳು ಏನಿದ್ದಾವೆ, ಜೊತೆಗೆ ಹಿಂಗಾರು ಜೋಳದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿಬೇಕಾದರೆ ಯಾವ ರೀತಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡ್ರೆ ಹೆಚ್ಚು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ಒದಿಸ್ಲಿಕ್ಕೆ ನಮ್ಮ ಜೊತೆ ಇವತ್ತು ಬೇಸಾಯ ತಜ್ಞರಾದಂಥ ಡಾಕ್ಟರ್ HS ಲತಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋ ಅಂತ. ನಮಸ್ಕಾರ ಡಾಕ್ಟರ್ HS ಲತಾ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡುವಂಥ ರೈತರಿಗೆ ಭಾಳಷ್ಟು ಜನ ಭೂಮಿಯನ್ನು ಸರಿಯಾಗಿ ಒಂದು ತಯಾರು ಮಾಡ್ಕೊಳ್ಳೋದಿಲ್ಲ ಅಥವಾ ಸಿದ್ಧಪಡಿಸಿಕೊಳ್ಳೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಏನು ಹೇಳ್ತೀರಿ ರೈತರಿಗೆ, ಯಾವ ರೀತಿ ಭೂಮಿಯನ್ನು ಸಿದ್ಧಪಡಿಸ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ? ರೈತರು ಹಿಂಗಾರಿ ಜೋಳ ಬೆಳೀಲಿಕ್ಕೆ ಭೂಮಿಯನ್ನು ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ಒಂದು ಅಂಶ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಮುಂಗಾರಿ ಬೆಳೆಗಳನ್ನು ಬೆಳೆದಿರ್ತಾರೆ, ಮುಂಗಾರಿ ಬೆಳೆ ಕಟಾವು ಆದ ತಕ್ಷಣನೇ ಹಿಂಗಾರಿ ಬೆಳೆಗಳಿಗೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ, ಆದಷ್ಟು ಬೇಗನೆ ಮಾಡ್ಕೋಬೇಕಾಗತ್ತೆ. ಕಟಾವು ಆದ ನಂತರ ಆಳವಾಗಿ ಒಂದು ಉಳುಮೆ ಮಾಡಬೇಕಾಗತ್ತೆ, ಕಬ್ಬಿಣದ ನೇಗಳನ್ನು ಬಳಸಿ ಉಳುಮೆ ಮಾಡಬೇಕಾಗ್ತದೆ. ತದನಂತರದಲ್ಲಿ ಎಂಟೆಗಳನ್ನು ಪುಡಿ ಮಾಡಲಿಕ್ಕೆ, ಎಂಟೆಗಳನ್ನು ಹೊಡಿಲಿಕ್ಕೆ ನಾವು ಭೂಮಿನ ಉಡಿ ಉಡಿಯಾಗಿ ಮಾಡ್ಕೋಬೇಕಂತಂದರೆ 2-3 ನಾವು ಕುಂಟೆ ಹೊಡೆಯೋದ್ರಿಂದ ಅಥವಾ ರೆಂಟೆಗಳನ್ನು ಹೊಡೆಯೋದ್ರಿಂದ ಎಂಟೆಗಳನ್ನ ಪುಡಿ ಮಾಡಿ ಮಣ್ಣನ್ನು ಒಂದು ಅದಕ್ಕೆ ತರಬಹುದು. ಅದಾದ ನಂತರ ಮಣ್ಣನ್ನ ಒಂದು ಮಟ್ಟ ಮಾಡ್ಕೋಬೇಕಾಗತ್ತೆ, ಲೆವೆಲ್ ಮಾಡಿಕೊಂಡು ಬಿತ್ತನೆಗೆ ಸಿದ್ಧಪಡಿಸ್ಕೋಬೇಕು. ಅಂದ್ರೆ ನಿಮ್ಮ ವಿಚಾರ ಅಂತಂದ್ರೆ ಕೂರ್ಗೆ ಚೆನ್ನಾಗಿ ಭೂಮಿಯಲ್ಲಿ ಹಾಯ್ಬೇಕು, ಮಣ್ಣು ಉಡಿ ಉಡಿಯಾಗಿ ಇದ್ದಾಗ ನೀರು ಇಂಗೋಕ್ಕೂ ಸಾಧ್ಯ ಆಗ್ತದೆ, ಮೊಳಕೆ ಪ್ರಮಾಣನು ಜಾಸ್ತಿ ಆಗತ್ತೆ. ಇನ್ನ ಈ ಹಿಂಗಾರಿ ಬಿತ್ತನೆಗೆ ಸೂಕ್ತವಾದಂತ ತಳಿಗಳು, ನಮ್ಮ ಭಾಗಕ್ಕೆ ರೈತರು ಯಾವ ತಳಿಗಳನ್ನು ಉಪಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಳುವರಿ ಚೆನ್ನಾಗಿ ಬರ್ತದೆ? ಇದು ಬಹಳ ಒಳ್ಳೆ ಪ್ರಶ್ನೆ ಆಗಿದೆ. ಯಾಕಂತಂದ್ರೆ ತಳಿಗಳ ಆಯ್ಕೆ ಮಾಡಿಕೊಳ್ಳೋದು ಬಹಳ ಪ್ರಮುಖವಾದದ್ದು, ಯಾವುದೇ ಬೆಳೆ ಆಗಲಿ, ಹಿಂಗಾರಿ ಜೋಳ ಅಂತಾನೆ ಅಲ್ಲ, ಎಲ್ಲಾ ಬೆಳೆಗಳಲ್ಲೂ ತಳಿಗಳ ಆಯ್ಕೆ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಆದ್ರಿಂದ ಹಿಂಗಾರಿ ಜೋಳದಲ್ಲಿ ನಾವು ಭೂಮಿ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಈ ಭೂ ಪ್ರದೇಶಕ್ಕೆ ಕೃಷಿ ವಲಯ 1, 2 ಮತ್ತು 3 ಸೂಕ್ತವಾದ ತಳಿಗಳು ಹಿಂಗಾರಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದವು ಅಂದ್ರೆ ಅನೇಕ ತಳಿಗಳು ಇದಾವೆ. ಅದರಲ್ಲಿ ಪ್ರಮುಖವಾದವು ಅಂತ ಹೇಳಿದ್ರೆ DSH 4 ಅಂತ ಒಂದು ಹೈಬ್ರಿಡ್ ತಳಿ ಇದೆ. ಇದು ಬರ ನಿರೋಧಕ ಶಕ್ತಿಯನ್ನ ಹೊಂದಿರೋದ್ರಿಂದ ಬರ ನಿರೋಧಕ ಶಕ್ತಿ ಅದರಲ್ಲಿನೆ ಇದೆ. ಹಾಗಾಗಿ ಆ ತಳಿ ಖುಷ್ಕಿ ಭೂ ಪ್ರದೇಶಕ್ಕೆ ಮಳೆಯಾಶ್ರಿತ ಬೆಳೆಯಾಗಿ ಬೆಳೀಲಿಕ್ಕೆ ಅತ್ಯಂತ ಸೂಕ್ತ ಅಂತ ಹೇಳ್ತೀನಿ. ಅದ್ರ ಜೊತೆ ಸುಧಾರಿತ ತಳಿಗಳು ಸಹಿತ ಇದಾವೆ. ಮಾಲ್ದಂಡಿ, ಅದನ್ನ M351 ಅಂತ ಕರಿತೀವಿ. ಅದ್ರ ಜೊತೆ ಮೂಗುತಿ, DSV 4 ಮತ್ತೆ DSV 5 ಸುಧಾರಿತ ತಳಿಗಳನ್ನ ನಾವು ನೋಡ್ತೀವಿ. ಇವು ಸಹಿತ ಬರ ನಿರೋಧಕ ಶಕ್ತಿಯನ್ನ ಅಧಿಕವಾಗಿ ಹೊಂದಿದ್ದು ಖುಷ್ಕಿ ಪ್ರದೇಶಕ್ಕೆ ಅತ್ಯಂತ ಸೂಕ್ತವಾದ ತಳಿಗಳು ಅಂತ ಹೇಳ್ತೇನೆ. ಇದು ಅದ್ರ ಜೊತೆಗೆ ಈ ತಳಿಗಳು ನಾನೇನು ಹೇಳಿದೆ, ಈ ತಳಿಗಳು ಸುಳಿರೋ ನೊಣ ಬಾಧೆನು ಸಹಿತ ತಡ್ಕೊಳ್ಳೋ ಶಕ್ತಿಯನ್ನ ಹೊಂದಿದವೆ. ಇನ್ನು ರೈತರು ಬೀಜಗಳನ್ನ ಮುಖ್ಯವಾಗಿ ತಮ್ಮಲ್ಲಿದ್ದಂತಹ ಬೀಜಗಳು ಅಂದ್ರೆ ಈಗ ತಳಿಗಳಿಗೆ ಬಂದಾಗ ತಮ್ಮಲ್ಲಿದ್ದಂತಹ ಬೀಜಗಳನ್ನ ಉಪಯೋಗ ಮಾಡ್ತಾರೆ. ಕೆಲವೊಮ್ಮೆ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರೆ, ಬೀಜದ ಪಾಕೆಟ್ ಗಳನ್ನ ತಂದು ಬಿತ್ತನೆಯನ್ನ ಮಾಡ್ತಿರ್ತಾರೆ. ಹೌದು, ಇಲ್ಲಿ ಇಬ್ಬರು ರೈತರಿಗೆ ಬೀಜದ ಪಾಕೆಟ್ ಅನ್ನ ತರುವಂತವ್ರಿಗೆ ಮತ್ತು ತಮ್ಮಲ್ಲಿರುವಂತಹ ಬೀಜಗಳನ್ನ ಬಳಸುವಂತ ರೈತರಿಗೆ ಯಾವ ರೀತಿ ಬೀಜೋಪಚಾರವನ್ನ ಮಾಡ್ಲಿಕ್ಕೆ ತಿಳಿಸ್ತಿರ್ತಾವು? ನಾನು ಹೇಳ್ತೇನೆ, ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಅನೇಕ ಪ್ರೋಗ್ರಾಮ್ಗಳಿಂದ ಗೊತ್ತಿದೆ ಬೀಜೋಪಚಾರ ಮಾಡಬೇಕು, ಸುಧಾರಿತ ಬೀಜಗಳನ್ನ ತಗೊಳ್ಬೇಕು, ಪ್ರಮಾಣೀಕರಿಸಿದ ಬೀಜಗಳನ್ನ ತಗೋಬೇಕಂತ ಮಾಹಿತಿ ಇದೆ. ಆದ್ರೂ ಸಹಿತ ರೈತರು, ಬಹಳಷ್ಟು ರೈತರು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬೀಜೋಪಚಾರ ಮಾಡಿದ್ರೆ ಅನೇಕ ಉಪಯೋಗ ಇದೆ ಅಂತ ಗೊತ್ತಿದ್ರು ಸಹಿತ ನಿರ್ಲಕ್ಷ್ಯ ಆಗ್ತಿದೆ, ಮತ್ತೆ ಪ್ರಾಮಾಣೀಕರಿಸಿದ ಬೀಜಗಳನ್ನ ಬಳಕೆ ಮಾಡ್ಬೇಕು ಅಂತಾರೆ. ಬಟ್ ಏನಂದ್ರೆ ಅವ್ರ ಹತ್ರ ಹಣಕಾಸಿನ ಕೊರತೆ ಇರಬಹುದು, ಹಂಗಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಪ್ರಾಮಾಣೀಕರಿಸಿದ ಮೂಲಗಳಿಂದ ಅಧಿಕೃತ ಬೀಜಗಳನ್ನ ಪಡಿಬೇಕು ಅನ್ನೋದನ್ನ ಅಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಮತ್ತೆ ಕರ್ನಾಟಕ ಸೀಡ್ ಕಾರ್ಪೊರೇಷನ್ ಅಂತ ಏನಿದೆ ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕೃತವಾಗಿ ಪ್ರಾಮಾಣೀಕರಿಸಿದ ಬೀಜಗಳನ್ನ ರೈತರು ಪಡಿಬೇಕಾಗ್ತದೆ. 1 ಎಕರೆಗೆ 3 ಕೆಜಿ ಬೀಜ ಬಳಸಬೇಕಾಗತ್ತೆ. ಈಗ ಬೀಜೋಪಚಾರದ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ, ಮೊದಲು ಖುಷ್ಕಿ ಬೇಸಾಯದಲ್ಲಿ ಬಿತ್ತನೆ ಮಾಡ್ಬೇಕಂದ್ರೆ ಬೀಜನ ಕಠಿಣ ಮಾಡ್ಕೋಬೇಕಾಗತ್ತೆ. ಬೀಜ ಕಠಿಣ ಅಂತಂದ್ರೆ 2% ಸುಣ್ಣದ ಕ್ಲೋರೈಡ್ ದ್ರಾವಣದಲ್ಲಿ ಬೀಜನ 8 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬೀಜ ಕಠಿಣ ಮಾಡೋದ್ರಿಂದ ಬೀಜಕ್ಕೆ ಮೊಳಕೆ ಬರೋ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಬರ ನಿರೋಧಕ ಶಕ್ತಿಯನ್ನ ನಾವು ಕೊಡುತ್ತೆ. ಆದಾಗ್ಯೂ ಸಹಿತ ಬೆಳೆ ಹೊಲದಲ್ಲಿ ಬೆಳೆ ನಿಲುವು ಚೆನ್ನಾಗಿರುತ್ತೆ, ಆದ್ರಿಂದ ಬೀಜನ ಕಠಿಣ ಮಾಡಬಹುದು. ಅದಾದ ನಂತರ ಕಠಿಣಗೊಳಿಸಿದ ಬೀಜನ ನಾವು ಅಣಿಜೀವಿ ಗೊಬ್ಬರಗಳಿಂದ ಮತ್ತೆ ಜೈವಿಕ ಶಿಲೀಂದ್ರನಾಶಕಗಳಿಂದ ನಾವು ಬೀಜೋಪಚಾರ ಮಾಡಬಹುದು. ಈಗ ಬೀಜೋಪಚಾರ ಮಾಡಬೇಕು ಅಂದ್ರೆ ಬೆಲ್ಲದ ಅಂಟು ದ್ರಾವಣವನ್ನ ತಯಾರಿಸಿಕೊಂಡು ಈ ಬೀಜ ನಾನೇನು ಹೇಳಿದೆ 500 ಗ್ರಾಮ್ ಅಷ್ಟು ಅಜೋಸ್ಪೈರ್ಲಮ್ ಮತ್ತೆ 30 ಗ್ರಾಮ್ ಟ್ರೈಕೋಡರ್ಮನ್ನ ಬಳಸ್ಕೊಂಡು ಬೀಜಕ್ಕೆ ಲೇಪನ ಮಾಡಿ ನಂತರ ಒಣಗಿಸ್ಬಿಟ್ಟು ಬಿತ್ತನೆಗೆ ರೆಡಿ ಮಾಡ್ಕೋಬೇಕು. ಇನ್ನು ರೈತರಲ್ಲಿ ಬಿತ್ತನೆಗೆ ಕಾಲದ ಬಗ್ಗೆ ಯಾವ ತಿಂಗಳಲ್ಲಿ ಬಿತ್ತಬೇಕು, ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರ್ತಾವೆ, ಕಾಲ ಯಾವ್ದು ಮತ್ತು ಬಿತ್ತನೆಯನ್ನು ಹೇಗೆ ಮಾಡ್ಬೇಕಂತಿರ್ತಾವ? ಸರ್, ನಾನು ಇವಾಗಲೇ ಹೇಳಿದೆ, ಹಿಂಗಾರಿ ಜೋಳದಲ್ಲಿ ಬಿತ್ತನೆ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ 15 ಸೆಪ್ಟೆಂಬರ್ ಅಂದ್ರೆ 2ನೇ ವಾರದಿಂದ 2 ಅಕ್ಟೋಬರ್ ಸೂಕ್ತವಾದ ಕಾಲ ಅಂತ ಹೇಳ್ತೀನಿ. ಅದಕ್ಕಿಂತ ಜಾಸ್ತಿ ಲೇಟ್ ಆಗಿ ಬಿತ್ತನೆ ಮಾಡ್ತು ಅಂತಂದ್ರೆ ಇಳುವರಿನಲ್ಲಿ ಕುಂಠಿತ ಕಾಣ್ತೇವೆ. ಹಾಗೆ ಬಿತ್ತನೆ ಪದ್ಧತಿಯನ್ನು, ಸೂಕ್ತವಾದ ಬಿತ್ತನೆ ಪದ್ಧತಿಯನ್ನ ಮತ್ತೆ ಸಾಲುಗಳ ಅಂತರವನ್ನು ಸಹ ನಾವು ಇಲ್ಲಿ ನೋಡ್ಕೋಬೇಕಾಗ್ತದೆ. ಸಾಲಿನಿಂದ ಸಾಲಿಗೆ 45 ಸೆಂಟಿಮೀಟರ್ ಅಂದ್ರೆ 1.5 ಅಡಿ ಅಂತರದ ಸಾಲುಗಳಲ್ಲಿ 15 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ ಇಟ್ಕೊಂಡು ಬಿತ್ತನೆ ಮಾಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ರೈತರು ಕೂರ್ಗಿನಲ್ಲಿ ಬಿತ್ತನೆ ಮಾಡೋದ್ರಿಂದ ಅಟ್ ಲೀಸ್ಟ್ ಸಾಲಿನಿಂದ ಸಾಲಿಗೆ 45 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡ್ಬೇಕಾಗ್ತದೆ. ಅದಾಗ್ಯೂ ಇಲ್ಲಿ ಖುಷ್ಕಿ ಬೇಸಾಯದಲ್ಲಿ ನಾವು ಬಿತ್ತನೆ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಆಳಕ್ಕೆ ಬೀಜನ ಹಾಕ್ಬೇಕು. 5-7 ಸೆಂಟಿಮೀಟರ್ ಆಳಕ್ಕೆ ಬಿತ್ತನೆ ಮಾಡೋದ್ರಿಂದ ಮೊಳಕೆ ಪ್ರಮಾಣ ಅಂದ್ರೆ ಆಳದಲ್ಲಿ ಇರ್ತಕ್ಕಂಥ ತೇವಾಂಶವನ್ನ ಉಪಯೋಗಿಸ್ಕೊಂಡು ಮೊಳಕೆ ಚೆನ್ನಾಗಿ ಬರೋ ಸಾಧ್ಯತೆ ಹೆಚ್ಚು ಅಂತ ಆಳಕ್ಕೆ ಬಿತ್ತನೆ ಮಾಡ್ಬೇಕು ಅಂತ ಹೇಳ್ತೇನೆ. ಸೊ ಅದೇ ರೀತಿ ಜೋಡು ಸಾಲಿನಲ್ಲಿ ಬಿತ್ತನೆ ಮಾಡುವರು ಇದ್ದಾರೆ. ಜೋಡು ಸಾಲುಗಳಲ್ಲಿ ಬಿತ್ತನೆ ಮಾಡ್ಬೇಕು ಅಂತಂದ್ರೆ ಪ್ರತಿ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ, ಪ್ರತಿ ಜೋಡು ಸಾಲಿಗೆ 60 ಸೆಂಟಿಮೀಟರ್ ಅಂತರನ ಕಾಪಾಡಿಕೊಂಡು ಬಿತ್ತನೆ ಮಾಡ್ಬೇಕಾಗುತ್ತೆ. ಅಂದ್ರೆ 2 ಸಾಲದ ನಡುವೆ 60 ಸೆಂಟಿಮೀಟರ್ ಅಂತರ, ಅಂದ್ರೆ 2 ಜೋಡು ಸಾಲಿನ ನಡುವೆ 60 ಸೆಂಟಿಮೀಟರ್ 2 ಅಡಿ ಅಂತರ ಇಡಬೇಕು. ಪ್ರತಿ ಸಾಲಿಗೆ 30 ಸೆಂಟಿಮೀಟರ್. ಇದೊಂದು ಮಹತ್ವ ಏನು ಜೋಡು ಸಾಲ ಬಿತ್ತನೆ ಮಾಡೋದ್ರಿಂದ? ಏನು ಅಡ್ವಾಂಟೇಜಸ್ ಅಥವಾ ಇಲ್ಲಿ ಅಡ್ವಾಂಟೇಜಸ್ ಅಂತಂದ್ರೆ, ನಾವು ಸೂಕ್ತವಾದ ಸಸ್ಯ ಸಂಖ್ಯೆಗಳನ್ನ ಕಾಪಾಡ್ಕೊಳ್ಳೋದು ಒಂದು ಅಂಶ ಆಯ್ತು ಅಂತಂದ್ರೆ, ಇನ್ನೊಂದು ಅಂಶ ತೇವಾಂಶ ಅಂದ್ರೆ ಕಾಂಪಿಟೇಷನ್, ತಮ್ಮಲ್ಲೇ ತಾವು ಸ್ಪರ್ಧೆ ನಡೆಸೋದಿಲ್ಲ. ಮತ್ತೆ ಇಂಟರ್ಕಲ್ಚರಲ್ ಆಪರೇಷನ್, ನಾವು ಅಂತರ ಬೇಸಾಯ ಅಂತ ಹೇಳ್ತೀವಿ, ಅದಕ್ಕೆ ಅನುಕೂಲ ಆಗುತ್ತೆ ಹೆಚ್ಚಾಗಿ. ಇನ್ನು ಇಲ್ಲಿ ಗೊಬ್ಬರ ಕೊಡೋದ್ರ ಬಗ್ಗೆ ಏನ್ ಹೇಳ್ತಾರೆ? ರೈತರು ಬಿಳಿಜೋಳಕ್ಕೆ ಗೊಬ್ಬರವನ್ನು ಬಿತ್ತುವಾಗ ಕೊಡ್ಬೇಕಂತಾರೆ, ಯಾವ ಪ್ರಮಾಣದಲ್ಲಿ ಪೋಷಕಾಂಶಗಳ ನಿರ್ವಹಣೆ? ಇಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮಹತ್ವದಾಗುತ್ತೆ. ಜನಗಳು ಹಿಂಗಾರಿನಲ್ಲಿ ಜಾಸ್ತಿ ಗೊಬ್ಬರನ ಹಾಕೋದಕ್ಕೆ ಆಲ್ಮೋಸ್ಟ್ ಎಲ್ಲಾ ಕ್ರಾಪ್ಸ್ ಗೂ ಹಾಕೋಕ್ ಸಾಧ್ಯತೆ ಹಾಕೋದಿಲ್ಲ, ಮರ್ತು ಬಿಡ್ತಾರೆ ಒಂದ್ಸಾರಿ. ಸಾಮಾನ್ಯವಾಗಿ ಖುಷ್ಕಿ ಅಥವಾ ಮಳೆ ಆಶ್ರಿತ ಬೆಳೆ ಅಂತ ಹೇಳಿದ್ರೆ, ನಾವು ಈ ಗೊಬ್ಬರ ಹಿಂಗಾರಿ ಜೋಳದಲ್ಲಿ ಗೊಬ್ಬರ ಅಂತ ಹೇಳಿದ್ರೆ ಎಲ್ಲಾ ಮೂಲಗಳಿಂದ ಸಮಗ್ರ ರೀತಿಯಲ್ಲಿ ಸಮರ್ಥ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಸಮರ್ಥ ರೀತಿಯಲ್ಲಿ ಸಮಗ್ರ ಮೂಲಗಳು ಅಂದ್ರೆ ಈಗ ಸಾವಯವ ಗೊಬ್ಬರ ಆಗಿರ್ಬೋದು ಅಥವಾ ಕೊಡುಗೆ ಗೊಬ್ಬರ ಅಂತೀವಿ, ವರ್ಮಿ ಕಂಪೋಸ್ಟ್ ಅಂತೀವಿ, ಹಾಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದ್ರ ಮೂಲಕ ಅಣುಜೀವಿ ಗೊಬ್ಬರಗಳನ್ನ ಉಪಯೋಗ ಮಾಡೋದ್ರಿಂದ ಸಮಗ್ರ ರೀತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡ್ತೀವಿ. ಇಲ್ಲಿ ಹಿಂಗಾರಿ ಜೋಳದಲ್ಲಿ ನಾವು ಹೇಳೋದು ಅಂದ್ರೆ 25 ಕೆಜಿ ಯೂರಿಯಾ ಮತ್ತೆ 25 kg DAP ಗೊಬ್ಬರನ ಕೊಡೋದ್ರಿಂದ ನಾವು ಸಂಪೂರ್ಣ ಗೊಬ್ಬರನ ಕೊಟ್ಟಂಗಾಗತ್ತೆ. ಅದ್ರ ಜೊತೆಗೇನೆ 1 ton ಕೊಟ್ಟಿಗೆ ಗೊಬ್ಬರನ ಬಿತ್ತನೆ ಮಾಡೋಕೆ 1-3 ವಾರ ಮುಂಚೆ ಮಣ್ಣಿನಲ್ಲಿ ಬೆರೆಸ್ಬೇಕಾಗತ್ತೆ. ಅದ್ರ ಜೊತೆ ಈಗ ಸತುವಿನ ಕೊರತೆ ಬಹಳನೇ ಇದೆ. ಆ ಸತುವಿನ ಕೊರತೆನೆ ನಾವು ನಿವಾರಿಸ್ಬೇಕು ಅಂದ್ರೆ 5 kg ಅಷ್ಟು ಸತುವಿನ ಗೊಬ್ಬರವನ್ನ, ಈ ಸತುವಿನ ಸಲ್ಫೇಟ್, ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ, ಆ ಗೊಬ್ಬರನ ನಾವು ಕಾಂಪೋಸ್ಟ್ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮಣ್ಣಿಗೆ 3 ವಾರಗಳ ಮುಂಚೆ ಸೇರಿಸೋದ್ರಿಂದ ಅನುಕೂಲ ಆಗತ್ತೆ. ಇನ್ನ ಬಿತ್ತನೆಯನ್ನ ಮಾಡಿದ್ಮೇಲೆ ಇಲ್ಲಿ ಏನು ಒಂದು ಕಳೆಗಳ ನಿರ್ವಹಣೆ ಇರ್ಬೋದು, ಅಂತರ್ ಬೇಸಾಯ ಯಾವಾಗ ಮತ್ತೆ ಹೇಗೆ ಮಾಡ್ಬೇಕಾಗತ್ತೆ? ಇಲ್ಲಿ ಬಿತ್ತನೆ ಮಾಡಿದ್ದ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ವಿ, ಅದ್ರ ನಂತರ ಅಂತರ ಬೇಸಾಯ ಮಾಡೋದು ಬಹಳ ಮುಖ್ಯವಾದ ಒಂದು ಅಂಶ. ಯಾಕೆಂದ್ರೆ ಅಂತರ ಬೇಸಾಯ ಮಾಡೋದ್ರಿಂದ ಅನೇಕ ಅನುಕೂಲಗಳನ್ನ ನಾವು ನೋಡ್ತೇವೆ. ಮುಖ್ಯವಾಗಿ ಬಹುತೇಕ ಕಳೆಗಳನ್ನ ಹತೋಟಿ ಮಾಡಬಹುದು ಒಂದು ಅಂಶ, ಆದ್ರೆ ಸಸ್ಯಗಳ ಬೇರುಗಳಿಗೆ ಗಾಳಿ ಆಡ್ಲಿಕ್ಕೆ ಅನುಕೂಲ ಮಾಡೋದು ಇನ್ನೊಂದು ಅಂಶ. ಅದೇ ರೀತಿ ಖುಷ್ಕಿ ಬೇಸಾಯದಲ್ಲಿ ನೀರನ್ನ ಅಥವಾ ಮಣ್ಣಿನ ತೇವಾಂಶವನ್ನು ಕಾಪಾಡೋದು ಇನ್ನೊಂದು ಅಂಶ ಆಗತ್ತೆ. ಆದ್ರಿಂದ ಅಂತರ ಬೇಸಾಯ ಮಾಡೋದ್ರಿಂದ ಮಣ್ಣಿನ ತೇವಾಂಶನ ನಾವು ಹೆಚ್ಚಾಗಿ ಕಾಪಾಡ್ತೀವಿ, ಅದರಿಂದ ಅಂತರ ಬೇಸಾಯ ಬಹಳ ಪ್ರಮುಖವಾದದಂತ ಹೇಳ್ತೀನಿ. ಸೊ ಅಂತರ ಬೇಸಾಯನ ನಾವು ಯಾವ ರೀತಿ ಮಾಡಬಹುದು ಅಂತಂದ್ರೆ, ಶಾವಲ್ ಮಾದರಿ ಎಡೆ ಕುಂಟೆಗಳು ಸಿಗುತ್ತೆ, ಅಂತ ಶಾವಲ್ ಮಾದರಿ ಎಡೆ ಕುಂಟೆಗಳಿಂದ ಆಳವಾಗಿ ಪ್ರತಿ 10-12 ದಿನಗಳ ನಂತರ ಅಂತರದಲ್ಲಿ 3-4 ಸಾರಿ ಅಂತರ ಬೇಸಾಯ ಮಾಡಬೇಕು. ಈ ಅಂತರ ಬೇಸಾಯ, ಮೊದಲನೇ ಅಂತರ ಬೇಸಾಯ ನಾವು ಬಿತ್ತನೆ ಮಾಡಿ 30 ದಿನಗಳ ನಂತರದಿಂದ ನಾವು ಮೊದಲಿಗೆ ಏನು ರಾಸಾಯನಿಕ ಗೊಬ್ಬರನ ಕೊಡ್ತೀವಿ, ಮೇಲ್ಗೊಬ್ಬರವಾಗಿ ಕೊಡ್ತೀವಲ್ಲ, ಶೇಕಡಾ 50% ರಾಸಾಯನಿಕ ಗೊಬ್ಬರ ಅದೇ ಸಾರಜನಕ ಗೊಬ್ಬರನ, ಅದಾದ್ಮೇಲೆ ಅಂತರ ಬೇಸಾಯ ಮಾಡ್ಕೋಬೇಕು. ಕಳೆಗಳ ಹತೋಟಿಯನ್ನ ಅಂತರ ಬೇಸಾಯ ಮಾಡುವ ಮುಖಾಂತರ ಮಾಡಬೇಕಂತೀರ, ಅಥವಾ ಇಲ್ಲಿ ಏನಾದ್ರೂ ಕಳೆನಾಶಕ ಬಳಸಕ್ಕೆ ರೈತರಿಗೆ ಹೇಳ್ತಾ ತಿಳಿಸ್ತಾರೆ? ಅಂತರ ಬೇಸಾಯ ಮಾಡೋದ್ರಿಂದ ನಾನು ಈಗಾಗಲೇ ಹೇಳಿದೆ, ಬಹುತೇಕ ಕಳೆಗಳ ನಿರ್ವಹಣೆಯನ್ನ ನಾವು ಮಾಡ್ತೇವೆ. ಆದಾಗ್ಯೂ ಕೆಲವರು ರೈತರು ಕಳೆನಾಶಕಗಳು ಇದಾವ ಸಮಸ್ಯೆ ಇರೋ ಕಡೆ ನಾವು ಉದಯಪೂರ್ವಕ ಕಳೆನಾಶಕಗಳನ್ನ ಬಳಸೋದ್ರಿಂದ ಮುಂದೆ ಬೆಳೆಗಳಿಗೆ ಬರ್ತಕ್ಕಂಥ ಕಳೆಗಳನ್ನ ನಾವು ಕಡಿಮೆ ಮಾಡಬಹುದು. ಇಲ್ಲಿ ಕಳೆನಾಶಕಗಳು ಅಂದ್ರೆ ಅಟ್ರಾಜಿನ್ ಅಂತ ಒಂದು ಕಳೆನಾಶಕ, ಉದಯಪೂರ್ವಕ ಕಳೆನಾಶಕ ಅಂತ ಹೇಳ್ತೀವಿ. ಇದನ್ನ ಬಿತ್ತಿದ ದಿನ ಅಥವಾ ಮಾರನೇ ದಿನ ಅದು ಎಕರೆ ಭೂಮಿಗೆ 400 g ಅಟ್ರಾಜಿನ್ ಅನ್ನ 400 L ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಅದವಾಗಿ ಸಿಂಪರಣೆ ಮಾಡಬೇಕು. ಮತ್ತೆ ಸಿಂಪರಣೆ ಮಾಡುವಾಗ ಒಂದು ಮುಖ್ಯವಾದ ಅಂಶ, ಮಣ್ಣು ಉಡಿ ಉಡಿಯಾಗಿರ್ಬೇಕು ಹಾಗೂ ತೇವಾಂಶ ಜಾಸ್ತಿ ಇರಬೇಕು. ಅಂತ ಸಮಯದಲ್ಲಿ ಈ ಕಳೆನಾಶಕ ಸಿಂಪರಣೆ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ರೈತರಲ್ಲಿ ಗಮನಿಸಬೇಕಂತಂದ್ರೆ ಮುಖ್ಯವಾಗಿ ಕಳೆಗಳ ಸಮಸ್ಯೆ ಬಹಳಷ್ಟು ಬರ್ತಾವೆ ಅಂತಕ್ಕಂತ ಒಂದು ನಂಬಿಕೆ ಇದ್ದಾಗ ಮಾತ್ರ ಕಳೆನಾಶಕಗಳನ್ನು ಬಳಸಬೇಕು. ಇನ್ನ ಈ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸೋದ್ರಿಂದ ರೈತರು ಒಂದು ಎಕರೆಗೆ ಎಷ್ಟು ಇಳುವರಿಯನ್ನು ಪಡಿಬಹುದು? ನಾನು ಮೇಲ್ ತಿಳಿಸಿದ ಎಲ್ಲಾ ಸುಧಾರಿತ ಬೇಸಾಯ ಕ್ರಮಗಳನ್ನ ಸಮರ್ಥ ರೀತಿಯಲ್ಲಿ ಬಳಕೆ ಮಾಡೋದೇ ಉಪಯೋಗಿಸಿದ್ರೆ, ಅನುಸರಿಸಿದ್ರೆ ರೈತರು 1 acre 5-6 quintal ಅಷ್ಟು ಕಾಳು ಮತ್ತೆ 2 ton ಅಷ್ಟು ಮೇವನ್ನ ಪಡಿತಾರೆ. ಅದೇ ರೀತಿ ನೀರಾವರಿನಲ್ಲಿ ನಾವು 16-20 quintal ಅಷ್ಟು ಕಾಳು ಮತ್ತೆ 4-5 ton ಅಷ್ಟು ಮೇವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ನೀರಾವರಿಯಲ್ಲಿ ಬಿತ್ತುವಂತ ರೈತರಿಗೆ ನೀರನ್ನ ಬಹಳಷ್ಟು ಉಪಯೋಗ ಮಾಡ್ತಾರೆ, ಬಹಳಷ್ಟು ನೀರು ಉಪಯೋಗ ಮಾಡೋದ್ರಿಂದ ಜೋಳದ ಬೆಳೆ ಕೆಟ್ಟು ಹೋಗುವ ಸಾಧ್ಯತೆ ಏನು ಹೇಳ್ತಾರೆ? ನೀರು ನಿರ್ವಹಣೆ ಹೇಗೆ ಮಾಡ್ತಾರೆ? ನೀರು ನಿರ್ವಹಣೆ ಸಾಮಾನ್ಯವಾಗಿ ಬಹಳ ಒಳ್ಳೆ ಅಂಶ, ಇದು ನೀರು ನಿರ್ವಹಣೆ ಮಾಡಲೇಬೇಕಾದ ಅಂಶ. ಇಲ್ಲಿ ಖುಷ್ಕಿನಲ್ಲಿ ನಾವು ನೀರು ನಿರ್ವಹಣೆ ಅಂದ್ರೆ ಮಳೆನೇ ಒಂದು ಆಧಾರ ಆಗಿರ್ತದೆ, ಖುಷ್ಕಿನಲ್ಲಿ ನೀರು ನಿರ್ವಹಣೆ ಹೆಚ್ಚಿನ ಮಹತ್ವ ಇರೋದಿಲ್ಲ. ಬಟ್ ಇದ್ರಲ್ಲಿ ನೀರಾವರಿ ಇದ್ದಂತ ರೈತರು, ಸೊ ನೀರಾವರಿ ಅನುಕೂಲ ಇದ್ದವಾಗ ಬಿತ್ತನೆ ಮಾಡಿದ್ದ ಸಮಯದಲ್ಲಿ, ಮೊಳಕೆ ಬರೋ ಸಮಯದಲ್ಲಿ ಮತ್ತೆ ಬೆಳವಣಿಗೆ ಹಂತದಲ್ಲಿ ಹಾಗೂ ಕಾಳು ಕಟ್ಟುವಾಗ ಹೂ ಬರೋ ಸಮಯದಲ್ಲಿ ನೀರಾವರಿಯನ್ನ ತಪ್ಪದೆ ಕೊಟ್ರೆ ಅಧಿಕ ಇಳುವರಿಯನ್ನ ಪಡಿಬಹುದು. ಇನ್ನ ಕೊನೆಯದಾಗಿ ರೈತರಿಗೆ ಅಂದ್ರೆ ಹಿಂಗಾರಿ ಜೋಳವನ್ನ ಬೆಳೆಯುವಂತ ರೈತರಿಗೆ ಏನು ಕಿವಿ ಮಾತನ್ನ ಹೇಳ್ತಾರೆ? ರೈತ ಬಾಂಧವರೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನ ಅನುಸರಿಸಿ ಉತ್ತಮವಾಗಿ ಬೆಳೆದು ಅಧಿಕ ಇಳುವರಿನ ಪಡಿಬೇಕು ಅನ್ನೋದು ನಂದು ಆಶಯ. ಅದ್ರ ಜೊತೆ ಶಿಫಾರಸು ಮಾಡಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರನ ಆದಷ್ಟು ಮಟ್ಟಿಗೆ ಮಣ್ಣಲ್ಲಿ ಬಿತ್ತನೆಗೆ 3 ವಾರಗಳ ಮುಂಚೆ ಮಣ್ಣಲ್ಲಿ ಸೇರಿಸಬೇಕು. ಅದ್ರ ಜೊತೆ ಸತುವಿನ ಸಲ್ಫೇಟ್ ಗೊಬ್ಬರನೂ ಸಹಿತ ಮಣ್ಣಲ್ಲಿ ಮಿಶ್ರ ಮಾಡಿ ಸೇರಿಸಬೇಕಾಗ್ತದೆ. ಆದ್ರಿಂದ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಸೂಚಿಸಿದ ಕಾಲವನ್ನು ತಕೊಂಡು ಬಿತ್ತನೆ ಮಾಡಬೇಕು. ಸೆಪ್ಟೆಂಬರ್ 15 ರಿಂದ ಅಕ್ಟೋಬರ್ 15 ಬಿತ್ತನೆ ಮಾಡಿದ್ರಿಂದ ಅಧಿಕ ಇಳುವರಿಯನ್ನ ಪಡಿಬಹುದು. ಅದೇ ರೀತಿ ನೀರಿನ ಸೌಲಭ್ಯ ಇದ್ದವರು ಕಾಳು ಕಟ್ಟುವಾಗ, ಬೆಳವಣಿಗೆ ಹಂತದಲ್ಲಿ ಕಾಳು ಕಟ್ಟುವಾಗ, ದೆನ್ ಕಾಳು ತುಂಬುವಾಗ ನೀರಾವರಿಯನ್ನ ಕೊಟ್ಟರೆ ಅಧಿಕ ಇಳುವರಿಯನ್ನ ಪಡಿಬಹುದು. ಅದೇ ರೀತಿ ಪಕ್ಕದಲ್ಲಿ ಬರ್ತಕ್ಕಂಥ ಏನು ಕವಲುಗಳು ಅಂತ ಏನಿರ್ತವೆ ಅವನ್ನ 30 ದಿವಸಗಳಲ್ಲಿ ತೆಗೆದು ಹಾಕೋದ್ರಿಂದ ಅಧಿಕ ಇಳುವರಿಯನ್ನ ಪಡಿಬಹುದು. ಅದೇ ರೀತಿ ಸೂಕ್ತವಾದ ಸಶ್ಕೀಟ ಬಾಧೆಗಳನ್ನು ಅನುಸರಿಸೋದ್ರಿಂದ ಅಧಿಕ ಇಳುವರಿಯನ್ನು ಸೂಕ್ತ ಸಮಯದಲ್ಲಿ ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ರೈತರು ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ಉತ್ತಮ ಇಳುವರಿಯನ್ನು ಪಡೆದು ಸ್ವಾವಲಂಬಿಗಳಾಗಬೇಕು, ಅಧಿಕ ಲಾಭವನ್ನು ಗಳಿಸಬೇಕು ಅಂತ ಹೇಳ್ತೇನೆ. ಒಳ್ಳೆಯದು ಡಾಕ್ಟರ್ ಎಚ್ ಎಸ್ ಲತಾ ಅವರು, ಇದುವರೆಗೆ ಹಿಂಗಾರು ಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಏನೇನಿದ್ದಾವೆ, ರೈತರು ಏನೇನು ಕ್ರಮಗಳನ್ನು ಅನುಸರಿಸಿ ಹಿಂಗಾರು ಜೋಳ ಬೇಸಾಯವನ್ನು ಮಾಡ್ಬೋದು ಅಂತಕ್ಕಂಥ ವಿಷಯವನ್ನು ಕೊಟ್ಟರೆ, ರೈತರು ಒಂದು ವಿಚಾರವನ್ನು ಗಮನಿಸಬೇಕು, ಸೂಕ್ತವಾದ ತಳಿ ವಿಶೇಷವಾಗಿ ಈ ಭಾಗಕ್ಕೆ M35 ತಳಿಯನ್ನು ಹೆಚ್ಚಾಗಿ ರೈತರು ಬೆಳೀತಾರೆ ಮತ್ತು ಒಳ್ಳೆಯ ಒಂದು ಕ್ವಾಲಿಟಿ ಕೊಡ್ತಕ್ಕಂಥ ಒಂದು ತಳಿ ಇದು. ಕಾಳುಗಳನ್ನು ರೈತರು ನೀವು ಹೇಳಿದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಜೊತೆಗೆ October 15 ಬಿತ್ತನೆಯನ್ನು ಮಾಡಲಿ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸಲಿ, ಜೊತೆಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಂದರೆ ರೈತ ಸಂಪರ್ಕ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಂತ ಹೇಳೋಣ. ಇದುವರೆಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹಿಂಗಾರು ಜೋಳದ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಚ್ ಎಸ್ ಲತಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬೌಲತ್ತಿ. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಗೆ ನಾಳೆ ಅಂತಂದರೆ 11/10/2021 ಸೋಮವಾರಕ್ಕೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ಮಳೆಯ ಪ್ರಮಾಣ 7 mm ಇದ್ದು ಗರಿಷ್ಠ 31 ಮತ್ತು ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 84 ಮತ್ತು ಕನಿಷ್ಠ 57% ಆರ್ದ್ರತೆ ಇದ್ದು ಗಾಳಿಯ ವೇಗ 2 km/h ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೇಳೋದಾದರೆ, ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕು ಮಡಿಗಳನ್ನು ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲನ್ನು ಮಾಡಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಿ. ಇನ್ನು ಜಿಲ್ಲೆಯಲ್ಲಿ ಹಿಂಗಾರು ಜೋಳವನ್ನು ಬಿತ್ತನೆ ಮಾಡುವಂಥವರು ಗಮನಿಸಬೇಕು. ಹಿಂಗಾರು ಜೋಳವನ್ನು 15 October ಬಿತ್ತನೆಯನ್ನು ಮಾಡಬಹುದಾಗಿದೆ. ಹಿಂಗಾರು ಜೋಳವನ್ನು ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 1.5 liter ನೀರಿನಲ್ಲಿ 30 g ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನೆಲೆಸಿ 4 mL ಅಜೋಸ್ಪೆರಿಲಮ್ದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಜೋಳದಲ್ಲಿ ಕಳೆಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಪ್ರತಿ ಎಕರೆಗೆ 0.4 kg ಅಟ್ರಾಜಿನ್ 50 WP ಕಳೆನಾಶಕವನ್ನು 300 L ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆಯನ್ನು ಮಾಡಿ. ಇನ್ನು ಹಿಂಗಾರು ಹಂಗಾಮಿನಲ್ಲಿ ಕಡಲೆಯನ್ನು ಬಿತ್ತುವವರು ಗಮನಿಸಬೇಕು. ಕಡಲೆ ಬಿತ್ತನೆಯನ್ನು 2nd November 2 ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 5 g ರೈಸೋಬಿಯಂ ಹಾಗೂ 500 g ರಂಜಕ ಕರಗಿಸುವ ಅಣುಜೀವಿ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಬೇಕು. ಕಡಲೆ ಬಿತ್ತನೆಗೆ ಮೊದಲು ಬರ ನಿರೋಧಕತೆಯನ್ನು ಹೆಚ್ಚಿಸಲು ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆಲೆಸಿ ಕನಿಷ್ಠ 8 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ತೊಗರಿಯನ್ನು ಬಿತ್ತನೆ ಮಾಡಿದಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಕೊರಕದ ನಿರ್ವಹಣೆಗಾಗಿ 0.15 mL ಕ್ಲೋರಾನೆಂಟ್ನಲ್ಲಿಪ್ರೋಲ್ 18.5 SC ಅಥವಾ 2 mL ಫ್ರಫನಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 mL ಕ್ಲೋರೋಫೆರಿಫಾಸ್ 20 EC ಅಥವಾ 1 g ಅಸಿಪಿಯೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಿ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 g ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಣೆಯನ್ನು ಮಾಡಿ. ಹಾಗೆಯೇ ಅದನ್ನು 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪಡಣೆಯನ್ನು ಮಾಡಬೇಕು. ಇನ್ನು ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ಹತೋಟಿಯನ್ನು ಮಾಡಲು